ಬೇಗನೆ ಕಾಂತಾರಕ್ಕೆ ನಡೆಯುವಂತವಳಾಗು ರಮಣಿ ಸದಾನಂದ ಕರುಣಿ. ಆ ಹೇ ರಾಮಚಂದ್ರ ದೇವರೇ, ಕಾನನವು ಕೆಟ್ಟದ್ದೆಂದು ನನ್ನ ಮನಸ್ಸಿಗೆ ತಿಳಿಯದೆ ಬಂದೆನು. ಅಯ್ಯೋ ನಡೆ ನಡೆದು ಎನ್ನ ಕಾಲುಗಳು ಬಳಲಿಕೆಯು ಎಷ್ಟೊಂದು ಹೇಳಲಿ. ಅಯ್ಯೋ ಮುಂದಕ್ಕೆ ಬರಲಾರೆ ಕಂಡಿಯ ಸಾಂದರಂಗ, ಕಲ್ಲು ಮುಳ್ಳುಗಳನ್ನು ತುಳಿದು ಬೀಸುವ ಬಿರುಗಾಳಿ ಬಿಸಿಲಿಗೆ ಸ್ಥಳದಲ್ಲಿ ಒಂದು ದಿವ್ಯತರವಾದ ಪರ್ಣ ಮಂದಿರವನ್ನು ನಿರ್ಮಿಸಬೇಕು ಕಾಂತ. ಆ ಹೇ ಕಾಂತೆ, ನೀನು ನಮ್ಮೊಡನೆ ಬಾರದೆ ಏನು ಕಾರಣ ಹಿಂದುಳಿದಿರುವಿ ಹೇಳುವಂತವಳ? ಆಗ್ರಜ, ಈ ಸ್ಥಳದಲ್ಲಿ ಸದಮಲವಾದ ಪರ್ಣ ಮಂದಿರವನ್ನು ರಚಿಸಿರುವೆನು. ಇದು ಅಲ್ಲದೆ ನಿಮ್ಮ ಆಹಾರಕ್ಕಾಗಿ ಫಲಗಳನ್ನು ದಿನಂಪ್ರತಿ ತಪ್ಪದೆ ತಂದುಕೊಡುವೆನು. ಈ ಆಶ್ರಮದಲ್ಲಿ ನಿಚಿಂತಿಯಿಂದ ಕಾಲಗಳು ಮಾಡುವಂತವಳ ಆಗ್ರಜ ಭಾರತದ ತೇಜ. ಈ ಅರಣ್ಯದಲ್ಲಿ ಸಂಚರಿಸುತ್ತಾ ಪಂಚವತಿ ಆಶ್ರಮಕ್ಕೆ ಬಂದಿರುವೆವು. ಬಂದಿರಿ ಈ ಅರಣ್ಯದಲ್ಲಿ ಪಂಚವತಿ ಅವರನ್ನು ನೇಮಿಸುವುದಕ್ಕಾಗಿ ಬಂದಿರುವೆನಲ್ಲ ಈ ಸಾರಥಿ. ಬಂದರೆ ನಮ್ಗೇನಾದ್ರಿ ಬಾಲಕರ, ಯಾರು ಬಾರದ ಘೋರ ಅರಣ್ಯದಲ್ಲಿ ಇರುವರು ನೀವಿಬ್ಬರೇ ಬಂದಿರುವಿರಿ. ನೀವು ಯಾರು? ನಿಮ್ಮ ನಗರದಾಗದಿರುವುದು ಎಲೈ ರಕ್ತಸಿ. ನಾವು ಅಯೋಧ್ಯ ಪೂರದ ದಶರಥ ರಾಜನ ಮಕ್ಕಳು, ತಂದೆಯ ರಾಕ್ಷಸಿ. ಈ ಕ್ಷಣದಲ್ಲಿ ನಿಮ್ಮನ್ನು ನಾಶ ಮಾಡಿಬಿಡುತ್ತೇನೆ. ಜಾಗ್ರತದಿಂದ ಇರುವಂತವರಾಗಿರಿ. ಎಲೈ ಭಂಗ ರಕ್ಷಸಿ, ಕಂಡ ಕಂಡಂತೆ ಬೊಗಳಿಯಲ್ಲ, ಸುಮ್ಮನೆ ಹೋಗು ಕಂಡೆಯ ರಾಕ್ಷಸಿ. ಅಪ್ಪ ಸಾರಥಿ, ಇಲ್ಲಿಗೆ ಬಂದ ಕಾರಣವೇನೆಂದರೆ, ಅದೇ ಕೇಳಿ, ಆ ರಾಮಚಂದ್ರನು ಮನ್ಮಥನಕ್ಕಿಂತಲೂ ಉನ್ನತವಾಗಿ ತೋರುವನು. ಕಾಣಿಸ್ತಾನ್ರಿ. ಅವನನ್ನು ಮೆಚ್ಚಿ ಅನ್ನ ಅದ್ಭುತ ಆಕಾರ ರೂಪವನ್ಬಿಟ್ಟು 14 ವರ್ಷದ ಕನ್ಯೆಯ ರೂಪವನ್ನು ಧರಿಸಿದ್ದೇನೆ. ಇವರನ್ನು ನನ್ನವರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಬಂದಿರುವನು. ಬಿಟ್ಬೇಡಿ. ಆ ಶ್ರೀರಾಮಚಂದ್ರನು ದಾವಲ್ಲಿರುವನು ತೋರಿಸುವಂತೆ. ನಮೋ ಶ್ರೀರಾಮಚಂದ್ರ, ನಿಮ್ಮ ಪಾದ ಕಮಲಗಳಿಗೆ ವಂದಿಸುತ್ತೇನೆ. ಆ ಹೇ ಕಾಮಿನಿ ಕಲಹಂಸ ಗಾಮಿನಿ, ನಿಲ್ಲದೆ ಬಂದು ವಂದಿಸುತ್ತಿರುವ ನೀನು ದಾರು ಪೇಳು ನಾರಿ ಮಗನವಯ್ಯಾರಿ. ಆ ಹೇ ಕಾಮ ಸುಂದರ, ನಿನ್ನ ಸೌಂದರ್ಯಕ್ಕೆ ನಾನು ಮೆಚ್ಚಿ ಮನಸೋತು ಬಂದಿರುವೆನು. ಎನ್ನ ಮನದ ಬಯಕೆಯನ್ನು ತೀರಿಸುವ ಸುಂದರ ನೀಯನ್ನ ಚಂದಿರ. ಆಹೇ ಸುಂದರಿ, ನಾನು ಏಕ ಪತ್ನಿಯ ಋತಷ್ಟ. ನಾನು ಅದಕ್ಕಾಗಿ ಅಲ್ಲಿ ಎನ್ನ ಅನುಜನಾದ ಲಕ್ಷ್ಮಣ ಇರುವನು, ಅವನಲ್ಲಿ ಹೋಗು ಹೊಂದಿಕೊಳ್ಳುವಂತವಳಾಗು. ಆಹೇ ಲಕ್ಷ್ಮಣ ಭೂಪಾಲನೆ, ನಿನ್ನ ಪಾದಕ್ಕೆ ವಂದಿಸುತ್ತೇನೆ. ಆ ನಿನ್ನ ಅಣ್ಣನಾದ ರಾಮಚಂದ್ರನು ನಿನ್ನನ್ನು ಕರೆ ಕಳಿಸಿರುವನು. ಆ ಹೇ ಕಮಲಾಚಿ, ಮಮತೆಯಿಂದ ಎನ್ನನ್ನು ಬಯಸೆಂದು ಹೇಳಿದೆಯಲ್ಲ, ನನಗೆ ಏಕಪತ್ನಿ ವ್ರತ ಇರುವುದು, ಆದ್ದರಿಂದ ನಿನ್ನ ಒಳಗೊಡಲಕ್ಕೆ ಬಾರದು. ಭ್ರಮಿಸಬೇಡ ಮತ್ತು ಯಾರನ್ನಾದರೂ ಹೊಂದಿ ಲಗ್ನ ಮಾಡಿಕೊಂಡು ಸುಖದಿಂದ ಇರುವಾಗ ಕಾಮಿನಿ ಮಂದಗಮನಿ. ಆ ಹೇ ಲಕ್ಷ್ಮಣ ಭೂಪಾಲನೆ, ಮಮತೆಯಿಂದ ಮಮ ಕರೆಸಿ ಎನ್ನ ಗಂಡನಾಗುವ ನನ್ನ ಹರುಷವನ್ನು ತೀರಿಸು. ಸ್ತ್ರೀಯರೇ, ಎಷ್ಟು ಬಗೆಯಿಂದ ಹೇಳಿದರೂ ನಿನಗೆ ತಿಳಿಯದು. ನಿನ್ನ ಮನಸ್ಸಿನ ಭ್ರಮೆಯನ್ನು ತೀರಿಸುವೆನು. ನನ್ನ ಅಣ್ಣನ ಬಳಿಗೆ ಹೋಗಿ ಕಣ್ಣಿಗೆ ಕಂಡಿರಬಾರದು, ಕೈಗೆ ಬಂದಿರಬಾರದು. ಅಂತ ಸ್ಥಳದಲ್ಲಿ ನಿಜ ಗುರ್ತವನ್ನು ತೆಗೆದುಕೊಂಡು ಬಾರೆ ಕಡಲಿ ಸ್ತ್ರೀಯರೇ. ನಮೋ ನಮೋ ರಾಮಚಂದ್ರ, ನಿಮ್ಮ ಪಾದಕ್ಕೆ ವಂದಿಸುತ್ತೇನೆ. ಆ ಹೇ ಕಾಮಿನಿ, ಲಕ್ಷ್ಮಣನನ್ನು ಬಿಟ್ಟು ಇಲ್ಲಿ ಯಾತಕ್ಕೆ ಬಂದಿರುವಿ ಹೇಳುವಂತವಳು? ಆ ಹೇ ರಾಮಚಂದ್ರನೇ, ಇಲ್ಲಿಗೆ ಬಂದ ಕಾರಣ ಏನೆಂದರೆ, ನೀನು ಹೇಳಿದ ಪ್ರಕಾರ ಲಕ್ಷ್ಮಣನ ಹತ್ತಿರಕ್ಕೆ ಹೋದರೆ ಆತನು ಹೇಳಿದ್ದು ಏನೆಂದರೆ, ಕಣ್ಣಿಗೆ ಕಂಡಿರಬಾರದು, ಕೈಗೆ ಸಿಕ್ಕಿರಬಾರದು. ಅಂತ ಲಿಪಿಯನ್ನು ತೆಗೆದುಕೊಂಡು ಬಂದರೆ ನಿನ್ನ ಲಗ್ನವಾಗುತ್ತೇನೆಂದು ಹೇಳಿದರು ರಾಮಚಂದ್ರ. ಆ ಹೇ ರಕ್ಕಸಿ, ನಿನ್ನ ಬೆನ್ನ ಮೇಲೆ ಉನ್ಮತ ಲಿಪಿ ಬರೆದಿರುವೆನು, ಹೋಗುವಂತವಳಾವು. ನಮೋ ನಮೋ ಲಕ್ಷ್ಮಣ ಭೂಪಾಲನೆ, ನಿನಗೆ ವಂದಿಸುತ್ತೇನೆ. ಆ ಹೇ ಭಂಡ ಸ್ತ್ರೀಯರೇ, ನಳಿನಾಚನು ನಿನ್ನ ಬೆನ್ನ ಮೇಲೆ ಬರೆದ ಲಿಪಿಯನ್ನು ಅರಿತನು, ಅದರ ವಿಚಾರವೂ ನನಗೆ ತಿಳಿಯಿತು. ಅಣ್ಣವರಂತೆ ಮಾಡುವ ಬಾರೆ ನಾರಿ ಮದರವಯ್ಯಾರಿ. ಸಾರಥಿ, ಸ್ತ್ರೀಯಳ ಮಾಡಿದ ಮೋಸಕ್ಕೆ ಇವಳ ಮಲೆ ಮೇಲೆ ಕೊಯ್ಯುವ ಚಮತ್ಕಾರವನ್ನು ನೋಡಿದೊಳಗೆ ಸಾರಥಿ ಇದುವರೆಗೂ ಮಣ್ಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಮತ್ತು ಸಂಗಡಿಗರಿಂದ ದೊಡ್ಡಾಟ ವನಕಾಂಡ ಮೂಡಿಬಂತು. ಈಗ ಕೇಳೋಣ ಒಂದು ಕೃಷಿ ಹಾಡು. ರೇಷ್ಮೆ ಹುಳವ ಹಿಡಿದು ಬೇಯಿಸಿ ಸೊಪ್ಪ ಮಾಡಿದರೆ ರೇಷ್ಮೆ ಕೃಷಿ ಬಹಳ ಒಪ್ಪ. ರೇಷ್ಮೆ ಹುಳವ ಹಿಡಿದು ಬೇಯಿಸಿ ಸೊಪ್ಪ ಮಾಡಿದರೆ ರೇಷ್ಮೆ ಕೃಷಿ ಬಹಳ ಒಪ್ಪ. ರೇಷ್ಮೆ ಕೃಷಿ ಬಹಳ ಒಪ್ಪ. ಸಿಗುವುದುರವಿರಾದ ನೂರು ನಿಮಗೆ ಸುರಿಯುವುದು ಎಣೆ ಇಲ್ಲದ ಸಿರಿಯ ಎಲ್ಲರಿಗೆ ಸಕಲರಿಗೆ. ಸಿಗುವುದು ನವಿರಾದ ನೂರು ನಿಮಗೆ ಸುರಿಯುವುದು ಎಣೆ ಇಲ್ಲದ ಸಿರಿಯ ಎಲ್ಲರಿಗೆ ಸಕಲರಿಗೆ. ಎಲ್ಲರಿಗೆ ಸಕಲರಿಗೆ ರೇಷ್ಮೆ ಹುಳವ ಹಿಡಿದು ಬೇಯಿಸಿ ಸೊಪ್ಪ ಮಾಡಿದರೆ ರೇಷ್ಮೆ ಕೃಷಿ ಬಹಳ ಒಪ್ಪ. ರೇಷ್ಮೆ ಕೃಷಿ ಬಹಳ ಒಪ್ಪ. ಮಮಕಾರದಿ ರೇಷ್ಮೆ ಕೃಷಿ ಬದುಕಲಿ ಬರುವುದು ಖುಷಿಯ ಖುಷಿ. ಖುಷಿಯ ಖುಷಿ ಮಾಡಿದರೆ ಮಮಕಾರದಿ ರೇಷ್ಮೆ ಕೃಷಿ ಬದುಕಲಿ ಬರುವುದು ಖುಷಿಯ ಖುಷಿ. ಖುಷಿಯ ಖುಷಿ ಖುಷಿಯ ಖುಷಿ ಖುಷಿಯ ಖುಷಿ ಖುಷಿಯ ಖುಷಿ ಖುಷಿಯ ಖುಷಿ ರೇಷ್ಮೆ ಹುಳವ ಹಿಡಿದು ಬೇಯಿಸಿ ಸೊಪ್ಪ ಮಾಡಿದರೆ ರೇಷ್ಮೆ ಕೃಷಿ ಬಹಳ ಒಪ್ಪ. ರೇಷ್ಮೆ ಹುಳವ ಹಿಡಿದು ಬೇಯಿಸಿ ಸೊಪ್ಪ ಮಾಡಿದರೆ ರೇಷ್ಮೆ ಕೃಷಿ ಬಹಳ ಒಪ್ಪ. ರೇಷ್ಮೆ ಕೃಷಿ ಬಹಳ ಒಪ್ಪ. ರೇಷ್ಮೆ ಕೃಷಿ ಬಹಳ ಒಪ್ಪ. ಇದುವರೆಗೂ ಕೃಷಿ ಹಾಡು ಕೇಳಿದಿರಿ. ಈಗ ಕೇಳೋಣ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ.